ಯಾವ ತರ ಸಿಂಪಡಣೆ ಮಾಡಬೇಕು, ಯಾವ್ದು ಇದನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಬಂದು ಅದಕ್ಕೆ ಗೊಬ್ಬರ ಆತರ ಎಲ್ಲ ಕೊಟ್ಟರೆ ಪೊಟಾಶು ಯೂರಿಯಾ ಅದೆಲ್ಲ ಇದು ಕೊಟ್ಟರೆ ಈಟಿಂಗ್ ಇದನ್ನ ಕೊಟ್ಟರೆ ಅದು ಸ್ವಲ್ಪ ಚೇಂಜಸ್ ಆಗ ಹಳದಿ ಕಲರ್ ಇದ್ದಿದ್ದು ಹಸಿರು ಬಣ್ಣಕ್ಕೆ ಇದು ಚೇಂಜ್ ಆಗಕ್ಕೆ ಸಿಂಪಡಣೆ ಎಲ್ಲ ಮಾಡಿದ್ವಿ. ಅದ್ರ ಖರ್ಚಿನ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ತುಂಬಾ ಖರ್ಚಾಗುತ್ತೆ ಸರ್. ಅದು ಆತರ ಆದಾಗ ಪ್ರಾಬ್ಲಮ್ ಆದಾಗ ಈ ತರ ಆದಾಗೆಲ್ಲ ತುಂಬಾ ಖರ್ಚು ಬರುತ್ತೆ. ಇನ್ನೇ ಈಗ ಹಾಕಿದ್ರೆ ರೈತರು ಇನ್ನೇನು ಹಂಗೆ ಲಾಸ್ ಆದ್ರೂ ಈಗ ಬೆಳಿಲೇಬೇಕು ಅಂತ ಹಾಕಿದ್ಮೇಲೆ ತುಂಬಾ ಲಾಸ್ ಆಗಿರುತ್ತೆ ಸರ್. ಅಂದ್ರೆ ಮೆಕ್ಕೆಜೋಳದಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಅಂತ ಕೇಳ್ಪಟ್ವಿ, ನಿಮ್ ಭಾಗದಲ್ಲಿ ಹೆಚ್ಚ? ಹ್ಞೂ ಸರ್, ನಮ್ಮ ಭಾಗದಲ್ಲೂ ಹೆಚ್ಚು ಸರ್. ಈ ಮೆಕ್ಕೆಜೋಳ ಎಲ್ಲ ಈಗ ಕೆಲವು ಭಾಗದಲ್ಲಿ ಆಗಿದೆ ಸರ್, ತುಂಬಾ ಆಗಿದೆ. ಕೆಲವು ಭಾಗದಲ್ಲಿ ಇನ್ನು ಏನು ಬಿತ್ತನೆ ಆಗಿಲ್ಲ, ಕೆಲವು ಭಾಗದಲ್ಲಿ ಆಗಿದೆ ಈಗ. ಅಲ್ಲಿ ಅದಕ್ಕೆ ಈ ಕಂಕ್ನರಿ ಆತರ ಈ ತರ ಆಮೇಲೆ ಗಿಣಿ ಆತರ ಎಲ್ಲ ತುಂಬಾ ಅವಳಿ ಇದು ಮಾಡಿ ಎಲ್ಲ ಹಾನಿ ಮಾಡ್ತಾರೆ, ತುಂಬಾ ಹಾನಿ ಮಾಡ್ತಾರೆ ಸರ್. ಅದಕ್ಕೆ ರಕ್ಷಣೆ ಏನು ಮಾಡಲ್ಲ ತಾವ್? ರಕ್ಷಣೆ ಮಾಡ್ತೀವಿ ಸರ್. ಈಗ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೋಗಿ ಕಾಯ್ತೇವೆ ಸರ್. ಈಗ ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಎನಿ ಟೈಮ್ ನೈಟ್ ಕಾಯಕ್ಕಾಗಲಿಕ್ಕಾಗಲ್ಲ ಸರ್. ಅದಕ್ಕೆಲ್ಲ ಈಗ ಸೊ ಪರ್ದೆ ಆಮೇಲೆ ಏನಾದರೂ ಆಮೇಲೆ ಏನಾದರೂ ಶಬ್ದ ಆಗಕ್ಕೆ ಏನಾದರೂ ಕಟ್ ಇದನ್ನ ಮಾಡಿರ್ತಾರೆ ಸರ್, ಆ ಸೌಂಡಿಗೆ ಬರಲಿಲ್ಲ ಹೋಗ್ಲಿಕ್ಕೆ. ಹತ್ತಿಕಾಯಿನೂ ಅದೇ ಥರ ಪ್ರಾಬ್ಲಮ್ ಆಗಿದೆ ಸರ್. ಈಗ ಹತ್ತಿ ಬಂದಿದೆ, ಗಿಣಿ ತಿನ್ನಕ್ಕೆ ಆಹಾರ ಏನೂ ಇಲ್ಲ. ಅವು ಏನ್ಮಾಡ್ತೀವಿ ಈಗ ಅವನ್ನೇ ಹತ್ತಿಕಾಯಿ ಗಿಣಿ ಪಕ್ಷಿ ಅವು ಎಲ್ಲ ಹತ್ತಿಕಾಯಿಗಳನ್ನೆಲ್ಲ ತಿಂತಾ ಇದ್ದಾವೆ. ಈಗ ಹೆಚ್ಚು ಬೆಳೆ ಇಲ್ಲ, ಬೆಳೆ ಇಲ್ಲದಿಂದ ಮತ್ತೀಗ ಅವು ಹೊಟ್ಟೆ ಆಹಾರಕ್ಕೆ ಏನು ಮಾಡಲಿಕ್ಕೆ ಮತ್ತು ಹಂಗಾಗಿ ಎಲ್ಲ ಹೆಚ್ಚು ಹಾನಿ ಆಗ್ತಾ ಇದೆ ಸರ್. ಬೆಳೆದಿರೋದೇ ಎಲ್ಲ ಹೆಚ್ಚು ಹಾನಿ ಆಗ್ತಾ ಇದೆ ಸರ್. ಈಗ ಮುಂದೆ ನೀವು ಅಡಿಕೆ ಮಾಡಬೇಕು ಅಂತ ಇದ್ರೆ ಅದನ್ನ ಈಗಿಂದನೇ ತಯಾರಿ ಮಾಡ್ಕೋಬೇಕು, ಏನ್ ಮಾಡ್ಕೊಂಡಿದ್ರಿ ಸರ್? ನಾವು ಬೋರ್ವೆಲ್ ಹಾಕ್ಸ್ಬೇಕು ಅಂತ ಮಾಡಿದ್ವಿ. ಆ ಭೂಮಿನ ಸ್ವಲ್ಪ ಮಣ್ಣು ಒಳ್ಳೆ ಎರೆ ಮಣ್ಣು ಆ ತರ ಗೊಬ್ಬರ ಗಿಬ್ಬರ ಎಲ್ಲ ಇದನ್ನ ಮಾಡಿ ಗುಣಿನ ಗುಂಡಿ ಎಲ್ಲ ಈಗಲೇ ರೆಡಿ ಮಾಡಿ ಅಡಿಕೆ ಮಾಡ್ಬೇಕು ಅಂತ. ಅದಕ್ಕೆ ಬೋರ್ವೆಲ್ ಹಾಕ್ಸಿ ಹನಿ ನೀರಾವರಿ ಸಿಸ್ಟಮ್ ಎಲ್ಲ ಮಾಡ್ಕೊಂಡು ಅಡಿಕೆ ಕಟ್ಬೇಕು ಅಂತ ಮಾಡಿದ್ದೇವೆ ಸರ್. ಬೇರೆ ಕಡೆಯಿಂದ ಮಣ್ಣು ಓಡಿಸ್ತೀರಾ ಅಥವಾ ನಿಮ್ಮ ಮಣ್ಣೇ ಸಾಕ? ಇಲ್ಲ ಸರ್, ಬೇರೆ ಕಡೆಯಿಂದ ಮಣ್ಣು ಓಡಿಸ್ಲಿಕ್ಕೆ. ಈಗ ನಮ್ದು ಕೆಂಪು ಮಣ್ಣು, ಅದಕ್ಕೆ ಸ್ವಲ್ಪ ಕಪ್ಪು ಮಣ್ಣನ್ನು ಮಿಕ್ಸ್ ಮಾಡ್ಲಿಕ್ಕೆ ಎರೆ ಮಣ್ಣು ಮಿಕ್ಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ವಿ ಸರ್. ಅಂದ್ರೆ ನೀರ್ ನಿಂತ್ರೆ ಕಷ್ಟ, ನಿಮ್ ಭಾಗದಲ್ಲಿ ಹೆಚ್ಚು ನೀರ್ ಇದೆಯಾ ಅಥವಾ ಕಡಿಮೆ? ನೀರ್ ಇದೆ ಸರ್, ಆದ್ರೆ ಅದೇ ಈಗ ಇದ್ರಲ್ಲಿ ಬೋರ್ವೆಲ್ ಹಾಕ್ಸಿಕ್ಕೆಲ್ಲ ಹಣದ ತೊಂದರೆ ಇರೋದ್ರಿಂದ ನೆಕ್ಸ್ಟ್ ನೋಡೋಣ. ಈಗ ಏನೇ ತೊಂದರೆ, ಈಗ ವ್ಯವಸಾಯ ಒಂದಕ್ಕೆ ನೆಚ್ಕೊಂಡು ಈಗ ಈ ವರ್ಷ ಏನು ಇಲ್ಲ ಸರ್, ಬೆಳೆನೇ ಇಲ್ಲ ಏನಿಲ್ಲ. ನೆಕ್ಸ್ಟ್ ಏನಾರೇ ಆಗ್ಲಿ ನೋಡೋಣ. ಅಡಿಕೆ ಒಂದ್ ಸ್ವಲ್ಪ ನಮ್ಮ ಭಾಗದಲ್ಲೆಲ್ಲ ಅಡಿಕೆನೇ ಜಾಸ್ತಿ ಸರ್, ಹಾಗಾಗಿ ನಾವು ಒಂದ್ ಸ್ವಲ್ಪ ಮಾಡ್ಕೋಬೇಕು ಅಂತ ಮಾಡಿದೀವಿ ಸರ್. ಬಾಳೆ ಹಾಕ್ಬೋದಾಗಿತ್ತು ಸರ್? ಬಾಳೆ ಹಾಕ್ಲಿ, ಅದೇ ಸ್ವಲ್ಪ ಅಡಿಕೆ ಫಸ್ಟ್ ಅಡಿಕೆ ಮಾಡ್ಕೊಂಡು ಮುಂದೆ ಬಾಳೆ ಮಾಡೋಣ ಅಂತ. ಹಂಗೆ ಒಂದೊಂದೇ ಸ್ಟೆಪ್ ಇದು ಮಾಡೋಣ ಅಂತ. ಬಾಳೆ ಅಡಿಕೆ ಹಾಕಿದ್ಮೇಲೆ ತರಕಾರಿ ಅದು ಇದು ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಸರ್. ಇನ್ನು ಮಾಡ್ತಾ ಇದಾರೆ ಕೆಲವರೆಲ್ಲ, ಅಡಿಕೆ ಹಾಕಿದ್ದಾರೆ, ಅಡಿಕೆಯಲ್ಲಿ ಬಾಳೆ ತರಕಾರಿ ಅದೆಲ್ಲ ಬೆಳವಣಿಗೆ ಬೆಳೆ ಮಾಡ್ತಿದ್ದಾರೆ. ಅದೇ ನಾವು ಮಾಡೋಣ ಅಂತ ಮಾಡಿದೀವಿ. ಒಟ್ಟಿನಲ್ಲಿ ಕೃಷಿ ನಿಮಗೆ ಸಂತೋಷ ಕೊಟ್ಟಿದೆ? ಸಂತೋಷ ಕೊಟ್ಟಿದ್ದೀವಿ. ಕೃಷಿ ಇಲ್ದಲೆ ನಾವು ಇದು ಇಲ್ದಲ್ಲಿ ವ್ಯವಸಾಯ ಮಾಡ್ಕಂತ ನೀವು ಎಲ್ಲದೂ ಮಾಡ್ತಾ ಇದೀವಿ ಸರ್. ಈ ಅಕಾಲಿಕ ಮಳೆಯಿಂದ ಬೇಜಾರಾದ್ರೂ ಕೂಡ ಕೃಷಿ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಇದೆ ಸರ್. ಹಂಗಾಗಿ ಮಾಡಲೇಬೇಕು ಅಂತ ಏನಿದೆ. ಈಗ ಒಂದ್ ವರ್ಷ ಲಾಸ್ ಆಗ್ಬಹುದು, ಮುಂದಿನ ವರ್ಷ ಲಾಭ ಆಗ್ಬಹುದು. ಮಾಡ್ಲೇಬೇಕು, ರೈತರಾದ್ಮೇಲೆ ಏನ್ ಸರ್ ಮಾಡ್ಲೇಬೇಕು. ಈ ತರ ಬೀಳ್ಲಿಕ್ಕೆ ಬರಲ್ಲ, ಬಿಟ್ರೆ ಈಗ ಇದು ಮಾಡಕ್ ಬರಲ್ಲ. ವ್ಯವಸಾಯ ಮಾಡ್ಲೇಬೇಕು ಅಂತ ಇದು ಮಾಡಿ ಕೃಷಿಯಲ್ಲಿ ಮುಂದುವರಿಬೇಕು ಅಂತ ಇದು ಮಾಡಿದ್ದೀವಿ ಸರ್. ಈ ಕಾರ್ಯಕ್ರಮ ಕೇಳ್ತಕ್ಕಂತಹ ಉಳಿದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೃಷಿ ಬಗ್ಗೆ? ಕೃಷಿ ಬಗ್ಗೆ ನಾವು ಈಗ ಲಾಸ್ ಆಗಿದೆ, ಇದಾಗಿದೆ. ನಾವು ಜನಗಳಿಗೆ ಇಲ್ಲ ಮುಂದೆ ಇದಾಗ್ಬೋದು ಮಾಡ್ರಿ ಅಂತ ಹೇಳಿ ಸಲಹೆ ಕೊಡ್ತೀವಿ ಸರ್, ಮುಂದೆ ಒಳ್ಳೆ ಇದನ್ನ ಹಾಕಿ. ಆದ್ರೆ ಈಗ ಇನ್ನೊಂದೇನಂದ್ರೆ ಈ ಸರಿ ಮುಂದೆ ಈಗ 2 ವರ್ಷದ ಹಿಂದೆ ಎಲ್ಲ ಸರ್ ತುಂಬಾ ನೀರಿಂದು ಭಾರಿ ತೊಂದರೆ ಆಗಿದೆ ಸರ್. ನಮ್ಮಲ್ಲಿ ಎಲ್ಲ ಭಾಗದಲ್ಲಿ ಇಲ್ಲ ಮರ ಗಿಡ ಮರಗಳನ್ನೆಲ್ಲ ಹೆಚ್ಚು ಕಡ್ದಿ ಗಿಡದಿ ಎಲ್ಲ ಮಳೆ ಇದೆ. ಈ ವರ್ಷದಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಕೆಲವರೆಲ್ಲ ತೋಟ ಮಾಡಲಿಕ್ಕೆ ತುಂಬಾ ಆಸಕ್ತಿ ಇದ್ದಾರೆ. ಹಾಗಾಗಿ ಕೃಷಿಯಲ್ಲಿ ಈ ಹಿಂದೆ ಎಲ್ಲ ಭಾರಿ ವ್ಯವಸಾಯ ಅಂದ್ರೆ ಎಲ್ಲ ಜಮೀನುಗಳನ್ನೆಲ್ಲ ಮಿಟ್ಟೆ ಕೊಡೋದು ಆರಿ ಕೊಡೋದು ಮಾಡ್ಲಿಕ್ಕೆಲ್ಲ ಬಹಳ ಜನ ಇದ್ಬಿಟ್ಟಿದ್ರು. ಈ ಸರಿ ಎಲ್ಲ ಈಗ ಸ್ವಂತಕ್ಕೆ ಎಲ್ಲ ಮಾಡ್ಲಿಕ್ಕೆ ಎಲ್ಲ ತೋಟ ಮಾಡಕ್ಕೆ ಮಳೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ತೋಟ ಗೀಟ ಅಡಿಕೆ ಗಿಡಿಕೆ ಮಾಡಬೇಕು ಅಂತ ಎಲ್ಲ ಜನಗಳು ಎಲ್ಲ ಹೆಚ್ಚು ಆಸಕ್ತಿ ಇದೆ ಸರ್. ಹಂಗಾಗಿ ನಾವು ಹೇಳ್ತೀವಿ ಸರ್ ಹಂಗೆ ಜನಗಳಿಗೆ ಕೃಷಿಯಲ್ಲಿ ಒಳ್ಳೆ ಇದು ಮಾಡಿ ಅಂತ. ಒಳ್ಳೇದು ರವಿ ಅವರೇ, ತಮ್ಮ ಒಂದು ಕೃಷಿ ಅನುಭವನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕೃಷಿ ಅನುಭವ ಈ ಕುರಿತು

ಬಂದ.